Yaha ayam atma. Swayam jyotihi iti pashyati. Adhyara malikuri. Swayam jyotihi bracket laga pashyati. ಪಂಚಕೋಶ ವಿಲಕ್ಷಣ ಅವಸ್ಥಾತ್ರಯ ಸಾಕ್ಷಿ ಸನ್ ನಿರ್ವಿಕಾರ ನಿರಂಜನ ಸದಾ ಆನಂದ ಯಾರೇ ಆಗಿರಲಿ ಯಹ ಯಾರೇ ಆಗಿರಲಿ ಅವರು ಅಯಂ ಆತ್ಮ ಸ್ವಯಂ ಜ್ಯೋತಿ ತಾನು ಜ್ಯೋತಿಸ್ವರೂಪನೇ ಆಗಿದ್ದೇನೆ ತಾನು ಬೆಳಕಿನ ಸ್ವರೂಪನೇ ಆಗಿದ್ದೇನೆ ಅನ್ಯ ವಸ್ತುಗಳನ್ನು ಬೆಳಗಲಿಕ್ಕಾಗಿ ಅನ್ಯ ಬೆಳಕಿನ ಅವಶ್ಯಕತೆ ಇದೆ ಈ ಟೇಬಲ್ಲು ಈ ಸ್ಟ್ಯಾಂಡು ಈ ಮೊಬೈಲು ಈ ಪುಸ್ತಕ ಈ ಗ್ರಂಥ ಈ ಘಟಪಟಾದಿಗಳು ಈ ಕುರ್ಚಿ ಇವುಗಳನ್ನು ಬೆಳಗಲಿಕ್ಕೆ ಬೇರೆ ಯಾವುದೊಂದು ಬೆಳಕಿನ ಅವಶ್ಯಕತೆ ಇದೆ ಹಾಗೆ ಇನ್ನೊಂದು ಯಾವುದೋ ಬೆಳಕನ್ನು ನೆಚ್ಚಿಕೊಂಡಿರುವುದು ನಾನಲ್ಲ ನಾನು ಸ್ವಯಂ ಜ್ಯೋತಿ ಕೋಶದಲ್ಲಿದ್ದೀಯ ನೀನು ಪಂಚಕೋಶ ವಿಲಕ್ಷಣ ಐದು ಕೋಶಗಳನ್ನ ಹೊರತುಪಡಿಸಿ ಬೇರೆ ಇದೆ ವಿಲಕ್ಷಣ ಅರ್ಥಾತ್ ಐದು ಕೋಶಗಳು ನಾನಲ್ಲ ಇರಬಹುದು ಆ ಕೋಶಗಳಲ್ಲಿ ನಾನು ನಾನು ಎಂದು ನಾನು ವ್ಯವಹರಿಸಿರಬಹುದು ಆವಾಗ ಇವೆಲ್ಲವನ್ನು ಬಿಟ್ಟುಕೊಟ್ಟು ನಾನು ಬೇರೆ ಇದ್ದೇನೆ ಅನ್ನುವ ಎಚ್ಚರ ನನಗಿದ್ದಿದ್ದಿಲ್ಲ ಆ ಹುಡುಗಿಗೆ ಮರೆ ಆಗ್ತದೆ ಈ ಕಡೆ ಬಾ ಅಂತ ಹೇಳಿ ಆ ಅಲ್ವಾ ಹಾ ಕಾಣಿಸ್ತದೀಗ ಪಂಚಕೋಶ ವಿಲಕ್ಷಣ ನಾನು ಶರೀರದ ಜೊತೆ ಇದ್ದಾಗ ನಾನೇ ದಪ್ಪ ನಾನೇ ಎತ್ತರ ನಾನೇ ಅಂತ ನಾನು ಅಜ್ಞಾನದಿಂದಾಗಿ ಸಂಬೋಧಿಸ್ತಾ ಇದ್ದೆ ನನ್ನನ್ನು ನಾನು ನನ್ನ ವಿಳಾಸವನ್ನು ನಾನು ಹೇಳ್ಕೊಳ್ತಾ ಇದ್ದೆ ಆದರೆ ವಿವೇಚನೆ ಮಾಡಿದಾಗ ಈ ಸ್ಥೂಲ ಶರೀರವು ನಾನಲ್ಲ ಅನ್ನುವುದು ನನಗೆ ಸ್ಪಷ್ಟವಾಗಿದೆ ಏಕೆಂದರೆ ಈ ಸ್ಥೂಲ ಶರೀರಕ್ಕೆ ವಿಕಾರ ಇದೆ ನನ್ನ ಅನುಭವಕ್ಕೆ ಒಳಪಟ್ಟಿದೆ ಆದ್ದರಿಂದ ಇದನ್ನು ಬಿಟ್ಕೊಟ್ಟು ನಾನು ಬೇರೆ ಇದ್ದೇನೆ ಅನ್ನುವಂತಹ ಎಚ್ಚರ ನನಗೆ ಆದಮೇಲೆ ನಾನು ಸ್ಥೂಲ ಶರೀರ ಬಿಟ್ಟು ಬೇರೆ ಇದ್ದೇನೆ ಅಂತ ಅರ್ಥ ಅದೇ ರೀತಿ ಪ್ರಾಣಮಯ ಆತ್ಮ ಅದೇ ರೀತಿ ಮನೋಮಯ ಆತ್ಮ ವಿಜ್ಞಾನಮಯ ಆತ್ಮ ಆನಂದಮಯ ಆತ್ಮವೂ ಕೂಡ ಆತ್ಮ ಅಲ್ಲ ಹೊರತುಪಡಿಸಿ ನಾನು ವಿಲಕ್ಷಣ ಬೇರೆ ಇದ್ದೇನೆ ಹೇಗಿದ್ದೇನೆ ಸಾಕ್ಷಿ ಸನ್ ನಾನು ಹೇಗಿದ್ದೇನೆ ಅಂದ್ರೆ ಸಾಕ್ಷಿಯಾಗಿದ್ದೇನೆ ಯಾವುದಕ್ಕೆ ಸಾಕ್ಷಿಯಾಗಿದ್ದೀಯಾ ಅವಸ್ಥಾತ್ರಯ ಸಾಕ್ಷಿ ಮೂರು ಅವಸ್ಥಾಗಳು ನಾವು ಅನುಭವಿಸುವಂತಹ ಏರಿಯಾಗಳು ಕ್ಷೇತ್ರಗಳು ಎಲ್ಲೆಲ್ಲಿ ಅನುಭವಿಸ್ತೇವೆ ಹೇಳಿ ನೋಡೋಣ ಊಟ ತಿಂಡಿ ಆಹಾರ ವಿಹಾರ ಅನುಭವಿಸ್ತೇವೋ ಇಲ್ಲೋ ಫ್ರೆಂಡ್ಸು ಎನಿಮಿಗಳು ಶತ್ರುಗಳು ಎಲ್ಲರನ್ನೂ ಅನುಭವಿಸ್ತೇವೆ ಇಲ್ಲೋ ಇದೆಯೆಲ್ಲ ಅನುಭವಿಸ್ತೀವಿ ಜಾಗೃತದಲ್ಲಿ ಅದೊಂದು ಅವಸ್ಥ ಜಾಗೃತ ಅವಸ್ಥ ಕೆಲಸದ ಇವರು ಯಾರು ಇಲ್ಲದೇನೆ ಇವರನ್ನು ಅನುಭವಿಸ್ತೀವಿ ಅದಕ್ಕೆ ಏನಂತ ಕರೆಯೋಣ ಸ್ವಪ್ನ ಸ್ವಪ್ನದ ಅನುಭವಿಸ್ತೀವಿ ಇನ್ನು ಕೆಲಸದ ಜಾಗೃತವೂ ಇರೋದಿಲ್ಲ ಸ್ವಪ್ನವೂ ಇರೋದಿಲ್ಲ, ಏನಿದೆ ಅನ್ನೋ ಎಚ್ಚರನೂ ಇರೋದಿಲ್ಲ. ಅದು ಯಾವ್ದೊಂದು ಕ್ಷೇತ್ರ ಹೌದಲ್ಲ? ಎದ್ಕೊಳ್ಳಿ ಏನಂತ ಹೇಳ್ತೀವಿ, ಏ ಚೆನ್ನಾಗಿ ನಿಂತಪ್ಪ ಶಾಂತ ಆತ್ಮದ ಅಂದ್ರೆ ಅನುಭವಿಸಿ ಅನ್ನೋಂಗೆ ಆಯ್ತದ. ಅದೊಂದು ಕ್ಷೇತ್ರ, ಅದಕ್ಕೆ ಯಾವ ಕ್ಷೇತ್ರ ಅಂತಾರೆ? ಗಾಢ ನಿದ್ರಾ ಸುಷುಪ್ತಿ. ಹಾಗೆ ಮೂರು ಅವಸ್ಥೆಗಳು, ಜಾಗೃತಾವಸ್ಥ, ಸ್ವಪ್ನಾವಸ್ಥ, ಆಮೇಲೆ ನಿದ್ರಾವಸ್ಥ. ಇದ್ರೊಳಗೆ ನೀನು ಯಾರು? ಜಾಗೃತಾವಸ್ಥ ನೀನು ಅಂದ್ರೆ ನೀನು ಸ್ವಪ್ನದಲ್ಲಿ ಜಾಗೃತನಾಗಬೇಕಾಗಿತ್ತು, ನಿದ್ರೆಯಲ್ಲಿ ಜಾಗೃತನಾಗಬೇಕಾಗಿತ್ತು. ಅವಸ್ಥ ನಿನಗೆ ಬಂತು ಹೋತು, ಆದ್ರೆ ಈ ಅವಸ್ಥ ನೀನಲ್ಲ. ಅವಸ್ಥ ನೀನಲ್ಲ ಇರಲ್ಲ, ನೀನು ಇಲ್ಲೇ ಇಲ್ಲ ಅಂತ ಒಪ್ಪೋದಿಯಾ? ಇದ್ದೀನಿ, ಈ ಅವಸ್ಥೆ ಬಿಡ್ತೇನೆ, ನಾನು ಸ್ವಪ್ನಾವಸ್ಥೆ ಹೋಗ್ತೇನೆ. ಓಹೋ, ಹಾಗಾದರೆ ಕನಸು ಕಾಣುವವನು ನೀನು. ಹಾಗೂ ಏನು ಹೇಳಿಕೊಡೋದಿಲ್ಲ, ಆ ಕನಸು ಕೂಡ ಹೋಗಿರ್ತದೆ, ಅದು ನಾನಿರ್ತೀನಿ. ಓ ಹೌದು, ಹಾಗಾದರೆ ನೀನು ನಿದ್ರಿಸುವವನು ನೀನು. ಇಲ್ಲ, ಹಾಗೂ ಹೇಳಲಿಕ್ಕಾಗುವುದಿಲ್ಲ. ಯಾಕೆ? ಆ ನಿದ್ರಾವಸ್ಥವೂ ಕಳೆದು ಹೋಗ್ತದೆ, ಎಚ್ಚರಾಗಿ ಬಿಡ್ತದೆ. ಹಾಗಾದ್ರೆ ಮೂರು ಅವಸ್ಥೆಗಳು ನೀನ್ಯಾ? ಮೂರು ಅವಸ್ಥೆಗಳಲ್ಲಿ ಯಾವುದು ನೀನು? ಇವು ಮೂರೂ ನೀನಲ್ಲ. ಮೂರು ಅವಸ್ಥೆಗಳಲ್ಲಿ ನಾನಿದ್ದೇನೆ, ಆದರೆ ಮೂರೂ ನಾನಲ್ಲ, ನಾನು ಬೇರೆ ಆಗಿದ್ದೇನೆ. ಏನಾಗಿದ್ದೇನೆ? ಸಾಕ್ಷಿ. ಅವಸ್ಥಾತ್ರಯ ಸಾಕ್ಷಿ, ಮೂರು ಅವಸ್ಥೆಗಳಿಗೆ ನಾನು ಸಾಕ್ಷಿ. ಸಾಕ್ಷಿ ಅಂದ್ರೆ ಗೊತ್ತದಿಲ್ಲ, ಸಾಕ್ಷಿ ಅಂದ್ರೆ ಏನಪ್ಪ? ಏನ್ರಿ, ಎಂತ ಕಾರ್ ಆಕ್ಸಿಡೆಂಟ್ ಆದ್ರೆ ಅಲ್ಲಿ ಯಾರು ನೋಡಿದ್ರು? ನಾನು ನೋಡೇನಲ್ಲ. ನೀ ನೋಡಿದ್ದಕ್ಕೆ ನಿನಗೆ ಆಕ್ಸಿಡೆಂಟ್ ಆಯ್ತು, ಏನ ಅಲ್ಲೇ ಬೇರೆ ಕಡೆ ಆಕ್ಸಿಡೆಂಟ್ ಆಯ್ತು? ಬೇರೆ ಕಡೆ ಆಕ್ಸಿಡೆಂಟ್ ಆದದ್ದು ನೀನ್ ನೋಡಿ ಅಷ್ಟೇ ವಿನಃ ನಿನಗೇನಾಗಿರೋದಿಲ್ಲ. ಹಾಗಾದ್ರೆ ಅದಕ್ಕೆ ಸಾಕ್ಷಿ ನೀನು. ನಿನ್ನ ಕಾರ ಆಕ್ಸಿಡೆಂಟ್ ಆಗು ಅಂತ ತಿಳ್ಕೊ. ನಿನ್ನ ಕಾರ ಆಕ್ಸಿಡೆಂಟ್, ನೀ ಹೇಳಿದ್ದನ್ನು ಪೊಲೀಸ್ ಕೇಳಿಸ್ಕೊಂಡಿಲ್ಲ. ನಿನ್ನ ಕಾರ ಆಕ್ಸಿಡೆಂಟ್ ಆಗ್ತಾನೆ, ಯಾರು ನೋಡ್ಯಾರು ಅಂತ ಹಿಡಿತಾರೆ. ಹಿಡಿದ ಅವ್ರ ಕಡೆಯಿಂದ ಬರ್ಸ್ಕೊಳ್ತಾರೆ, ಇಷ್ಟು ಗಂಟೆಗೆ ಇಂಥ ಜಾಗದಲ್ಲಿ ಈ ಪ್ರಕಾರವಾಗಿದ್ದ ಕಾರ ಬಂದು ಹೀಗೆ ಡಿಕ್ಕಿ ಹೊಡೆದು ಹಿಂಗೆ ಆಕ್ಸಿಡೆಂಟ್ ಆಗ್ತದೆ, ನಾನು ನೋಡಿದೆ. ಅವ ಸಾಕ್ಷಿ. ಹಾಗೆ ಜಾಗೃತದಲ್ಲಿ, ಸ್ವಪ್ನದಲ್ಲಿ, ಗಾಢ ನಿದ್ರೆಯಲ್ಲಿ, ಮೂರು ಅವಸ್ಥೆಗಳಲ್ಲಿ, ಮೂರು ಅನುಭವಗಳಲ್ಲಿ ನಾನು ಬದಲಾಗದೇ ಇದ್ದಂತಹ ಸಾಕ್ಷಿ ಮಾತ್ರ. ಈಗ ಹೇಳು, ಅವಸ್ಥೆಗಳಿಗೆ ವಿಕಾರ ಇದೆಯೋ, ನನಗೆ ವಿಕಾರ ಇದೆಯೋ? ವಿಕಾರ ಅಂದ್ರೆ ಬದಲಾವಣೆ, ಬದಲಾವಣೆ. ವಿಕಾರ ಅಂದ್ರೆ ಬದಲಾವಣೆ. ಇಲ್ಲಿ ಬದಲಾವಣೆ ಮಾಡುವ ವಸ್ತು ಒಂದೂ ಇಲ್ಲ. ಈ ಘಟ್ಟ ಕೆಳಗೆ ಬಿದ್ರೆ ಒಡೆದು ಹೋಗ್ತದೆ, ಅದಕ್ಕೆ ವಿಕಾರ ಅಂತ. ಅವಾಗ ಹೆಸರು ಬದಲಾಗ್ತದೆ, ಏನು? ಒಡಕಗಳಿಗೆ. ಆಮೇಲೆ ಅದು ಆಕಾರ, ಮಣ್ಣಿಗೆ ಆಕಾರ ಕೊಟ್ರೆ ಗಡಿಗೆ, ಗಡಿಗೆ ಒಡೆದ್ರೆ ವಿಕಾರ. ಸೊ ಮಣ್ಣಿಗೆ ನಾವು ಆಕಾರ ಕೊಡ್ತೇವಲ್ಲ, ಅದು ಕೂಡ ಒಂದು ವಿಕಾರ. ಮಣ್ಣು ಬದಲಾಗ್ತಿಲ್ಲ, ಮಣ್ಣಿನ ರೂಪ ಬದಲಾಗಿ ಯಾವ ರೂಪ ಅಂತ? ಅದಕ್ಕೆ ಗಡಿಗೆ ರೂಪ ಅಂತ. ಸುತ್ತಿದ್ವಿ, ಮಣ್ಣು ವಿಕಾರ, ಮಣ್ಣು ವಿಕಾರ, ಗಡಿಗೆ ಆಕಾರ, ಗಡಿಗೆ ಆಕಾರ. ಆಕಾರವೂ ವಿಕಾರವೇ, ಆಕಾರದ ವೃದ್ಧಿಯೂ ವಿಕಾರವೇ, ಆಕಾರದ ಕೊರತೆಯೂ ವಿಕಾರವೇ. ಹೀಗೆ ಒಟ್ಟು ಆರು ವಿಕಾರಗಳಿವೆ. ಅಸ್ತಿ ಜಾಯತೆ ವರ್ತತೆ ಆರು ವಿಕಾರ. ಗಡಿಗಷ್ಟೇ ಇರಲಿ ಅಲ್ಲ, ಎಲ್ಲದಕ್ಕೂ ಆರು ವಿಕಾರ. ಗಡಿಗಿರ್ಲಿ, ಬಟ್ಟೆ ಇರಲಿ, ಗಿಡ ಇರಲಿ, ವೃಕ್ಷ ಇರಲಿ, ವನಸ್ಪತಿ ಇರಲಿ, ಹಣ್ಣಿರಲಿ, ಕಾಯಿ ಇರಲಿ, ಪಕ್ಷಿ ಇರಲಿ, ಶರೀರಗಳಿರಲಿ, ಎಲ್ಲದಕ್ಕೂ ವಿಕಾರಗಳಿವೆ. ಆರು ವಿಕಾರ ಇರಬೇಕು. ಒಂದಕ್ಕೆ ಮಾತ್ರ ವಿಕಾರ ಇಲ್ಲ. ಯಾವುದಕ್ಕೆ ವಿಕಾರ ಇಲ್ಲ? ಆತ್ಮ. ಅದಕ್ಕೆ ಆತ್ಮ ಏನಿದು? ಅವಸ್ಥಾತ್ರಯ ಸಾಕ್ಷಿ ಸನ್ನ ನಿರ್ವಿಕಾರ ನಿರಂಜನ. ಈ ಆತ್ಮ ಅಂಜ್ ಅಂಜ್ ಅಂದ್ರೆ ಅಂಟಿಕೊಳ್ಳುವುದು. ಅಂಜ್ ಅಂಜನ ಇಲ್ಲಿ ಸಿಗುತ್ತೆ ನೋಡ್ರಿ. ನಿರ್ ನೀಗಿ ಅಂಜನ, ನೀಗಿ ಅಂದ್ರೆ ನಿರ್ಗತ ಅಂಜನ. ಅಂಟು ಇಲ್ಲದಿರುವಿಕೆ ಯಾವುದೋ ಅದಕ್ಕೆ ನಿರಂಜನ ಅಂತ ಕರೀತಾರೆ. ಶರೀರಕ್ಕೆ ಅಂಟುವಿಕೆ ಅಂಟುಕೊಳ್ಳುವಿಕೆ ಅನ್ನೋದಿದೆ, ಶರೀರಕ್ಕೆ ಅಂಟುಕೊಳ್ಳುವಿಕೆ ಅನ್ನೋದಿದೆ. ಆದರೆ ಆತ್ಮನಿಗೆ ಅಂಟಿಕೊಳ್ಳುವಿಕೆ ಅನ್ನೋದು ಇಲ್ಲ. ನಿರಂಜನ ನಿರ್ವಿಕಾರ ನಿರಂಜನ. ಈ ಮೇಲಿರುವ ಸಂಗತಿಗಳು ಇದಕ್ಕೆ ನಿರ್ವಿಕಾರ. ವಿಕಾರಗಳಿಲ್ಲ, ಅಂಟು ಇಲ್ಲ, ಸ್ಪರ್ಶ ಇಲ್ಲ. ಆದ್ದರಿಂದ ಸದಾ ಆನಂದ. ಅಹಂ ಆತ್ಮ ಆನಂದೋಹಂ, ನಾನು ಆನಂದ ಸ್ವರೂಪನಾಗಿದ್ದೇನೆ, ಸದಾ ಆನಂದ ಸ್ವರೂಪನಾಗಿದ್ದೇನೆ. ಆನಂದೋ ಹೀಗೆ ಸಹ ವಿಪಶ್ಚಿತ. ಆ ವಿವೇಕಿ ಆದಂತಹ ಒಬ್ಬ ಸಾಧಕನು ಸ್ವಾತ್ಮತ್ವೇನ ಆ ಆತ್ಮನು ನಾನೇ ಎಂದು ವಿಜ್ಞೇಯ ತಿಳಿಯಬೇಕು. ವಿವೇಕಿ ಆದವನು ಏನಂತ ತಿಳಿಬೇಕು? ಅಂತಹ ನಿರ್ವಿಕಾರ ನಿರಂಜನ ಸಾಕ್ಷಿ ಆತ್ಮ ಒಂದು ಇದೆ ಅಂತ ತಿಳಿಬಾರ್ದು. ಏನಂತ ತಿಳಿಬೇಕು? ಅದು ನಾನೇ ಅಂತ. ಅವನು ಮುಕ್ತನಾದ. ಆಯ್ತು, ತಿಳಿದ ಮೇಲೂ ಕೂಡ ಇದು ಜಗತ್ ಹೀಗೆ ಇರ್ತದೋ, ಇದು ಗಾಯವಾಗಿರುತ್ತದೋ, ತಿಳಿದ ಮೇಲೂ ಕೂಡ ಕಾಫಿ ಟೀ ಎಲ್ಲ ಇರ್ತಾ ಹೋಗಿರ್ತದೋ ಇರ್ತಾವ ಅಂದ್ರೆ ಮತ್ತೆ ಎರಡೆರಡು ಇದ್ದಂಗೆ ಆತಲ್ಲ. ಆತ್ಮ ಒಂದಿದೆ, ಆತ್ಮ ಒಂದಿದೆ, ಆಮೇಲೆ ಜಗತ್ ಒಂದಿದೆ, ಎರಡೆರಡಾದ ಇಲ್ಪ ಎರಡಾಗಿಲ್ಲ. ಎಂತಾಗಿಲ್ಲ? ಇದು ನಿತ್ಯಾರೂಪವಾಗಿರ್ತದೆ. ಇದಕ್ಕೆ ಬರ್ಕೊಳ್ರಿ, ಬಾಧಿತ ಜಗತ್ತು ಅಂತ ಕರೀತಾರೆ. ತಿಳಿದ ನಂತರ ಈ ಜಗತ್ತಿಗೆ ಬಾಧಿತ ಜಗತ್ತು. ನದಿ ದಡದ ಮೇಲೆ ಉಸುಕಿನ ಗುಡ್ಡಿ ಹಾಕಿ ಉಸುಕನ ಏರಿಸಿ ಆಟ ಆಡ್ತಾರೆ. ನನ್ನ ಮನೆ ನಿನ್ನ ಮನೆ ಅಂತ ಒಬ್ಬರಿಗೂ ನಿಮ್ಮ ಅಂತಾರ ಆಟ. ಈಗ ಆಟ ಆಡುವಾಗ ಅದು ಸತ್ಯವಾದ ಮನೆಯೋ ಸುಳ್ಳು ಮನೆಯೋ? ನೀವು ಆ ಮಕ್ಕಳಿಗೆ ಸುಳ್ಳ ಸುಳ್ಳು ಯಾಕೆ ಆಡ್ತೀರಿ ಅಂತ ಹೇಳಿದ್ರು ಏನಂತ ನೋಡ್ತೀವಿ. ಕರ್ನಾಟಕ ತಿಳಿ ಸುಳ್ಳ ಸುಳ್ಳು ಅಂತ ಕರ್ನಾಟಕ ಆಡಿರ್ತೀವಿ. ಹಾಗಾದ್ರೆ ಖರೇನಾ? ಅವ್ರಿಗೆ ಖರೇನ, ಎಲ್ಲರಿಗೂ ಖರೇನ, ಅದು ಅವ್ರಿಗೆ ಮಾತ್ರ ಖರೆ. ಹಾಗಾದ್ರೆ ಸುಳ್ಳು ಅಲ್ಲ, ಎಲ್ಲರಿಗೂ ಸತ್ಯನೂ ಅಲ್ಲ. ಮಕ್ಕಳ ಕತ್ಲೆ ಹಾಕ್ದವ್ರಿ ತಾಯಿ ಮಾತು ಬರ್ರಿ ಅಂತ ಕರೆದುಕೊಳ್ಳಿ ಅಪ್ಪ ಅಮ್ಮ. ಮಕ್ಕಳು ಏನ್ ಮಾಡ್ತಿರ್ಪ ನೀವು? ಮತ್ತೊಂದು ಬಿಟ್ಟು ಆಮೇಲೆ ನೀ ಆಡಿಲ್ಲ ಅಂತ ನೀವು ಅಪ್ಪ ಅಮ್ಮ ನೀನ್ ಆಟ ಕರ್ಕೊಂಡು ಹೋಗಿಲ್ಲ. ಅಪ್ಪ ಅಮ್ಮ ಆಟ ಕರ್ಕೊಂಡು ಹೋಗಿದ್ರೆ ಅಮ್ಮ ಬಂದ್ವಿ ಅಂತೀವಿ. ಆಮೇಲೆ ದೂರ ಹೋಗಿ ಓಡಿ ಬಂದು ಅದ್ರ ಮೇಲೆ ಅಮ್ಮ ಚಿಗಿ ಹೌದಲ್ಲ, ಅದ್ರ ಚಿಗಿದ್ ಬಿಡ್ತು. ಈಗ ಹೇಳ ಕರೆನ ಮನಿ ಕೆಟ್ಟೋದು, ಸುಳ್ಳು ಮನಿ ಕೆಟ್ಟೋದು. ಕರೆ ಮನಿನೂ ಕೆಟ್ಟಿಲ್ಲ, ಯಾಕಂದ್ರೆ ಕರೆ ಮನಿ ಇದ್ದಿದ್ದೇ ಇಲ್ಲ. ಸುಳ್ಳು ಮನಿನೂ ಕೆಟ್ಟಿಲ್ಲ, ಯಾಕಂದ್ರೆ ಅದು ಆಟ ಆಡ್ತೇನೆ ಇಷ್ಟೊತ್ತಂಗ ಸುಳ್ಳಂತೂ ಅಲ್ಲ. ಮತ್ತೆ ಯಾವ ಮನೆ ಕೆಟ್ಟೋದು? ಮನೆ ಅಂತ ಯಾವ್ದು ಅನ್ಸ್ಕೊಂಡಿತ್ತೋ ಅದು ಕೆಟ್ಟ. ಹಾಗಾದ್ರೆ ಅದಕ್ಕೆ ಏನಂತ ಕರೀತಾರೆ? ಮಿಥ್ಯಾ ಮನೆ, ಬಾಧಿತ ಮನೆ, ಬಾಧಿತ ಜಗತ್ತು, ಬಾಧಿತ ಜಗತ್ತು. ಈಗ ಇದು ಮಣ್ಣು ಅಂತ ನಿಮಗೆ ಸ್ಪಷ್ಟ ಆಯ್ತು. ಈಗ ಕೆರೆದು ನೋಡಿದ್ದೀವಿ, ಈಗಲೇ ಅದಕ್ಕೆ ಶಬ್ದ ಮಾಡಿ ನೋಡಿದ್ದೀವಿ, ಆಮೇಲೆ ನೀರು ಹಾಕಿ ನೋಡಿದ್ದೀವಿ, ಎಲ್ಲ ರೀತಿ ಪರೀಕ್ಷೆ ಮಾಡಿದ್ರು ಮುಟ್ಟಿ ನೋಡಿದ್ದೀವಿ, ಆಮೇಲೆ ವಾಸನೆನೂ ನೋಡಿದ್ದೀವಿ. ಇಷ್ಟೂ ಪರೀಕ್ಷೆ ಮಾಡಿದ್ಮೇಲೆ ನಮಗೆ ಗಟ್ಟಿ ಆಯ್ತು. ಏನಂತ ಗಟ್ಟಿ ಆಯ್ತು? ಇದು ಮಣ್ಣೇ ಮಣ್ಣು, ಹೊಟ್ಟೆಯಲ್ಲಿ ಮಣ್ಣು, ತಲದಾಗ ಮಣ್ಣು, ಕಂಠದಾಗ ಮಣ್ಣು, ಎಲ್ಲ ಕಡೆಗೂ ಹೊರಗೆ ಮಣ್ಣು, ಒಳಗೆ ಮಣ್ಣು, ಎಲ್ಲ ಮಣ್ಣೇ ಮಣ್ಣು. ಮಣ್ಣೇ ಮಣ್ಣು ಎನ್ನುವ ಜ್ಞಾನವಾದ ಕ್ಷಣದಲ್ಲಿ ಘಟ ಇನ್ನೂ ಇದೆಯಲ್ಲ. ಆದರೆ ನಮಗೆ ಮಾತ್ರ ಸ್ಪಷ್ಟ ಆಗಿಬಿಡುತ್ತೆ ಏನು ಘಟ ಇದ್ರೂ ಒಂದೇ, ಇಲ್ಲಿದ್ರೂ ಒಂದೇ, ಮಣ್ಣೆ. ಇದಕ್ಕೆ ಬಾಧಿತ ಘಟ ಅಂತ ಕರೀತಾರೆ. ಬಾಧಿತ ಘಟ, ಈ ಘಟ ಏನು? ಬಾಧಿತ ಅದು ತನ್ನ ಅಸ್ತಿತ್ವನ ಕಳ್ಕೊಂಡು. ಕನ್ನಡಿಯಲ್ಲಿ ನೋಡ್ತೀವಿ ನಮ್ಮ ಮುಖ ಕಾಣಿಸ್ತದೆ, ಚಂದ ಕಾಣಿಸ್ತದೆ ಮುಖ. ಹಳ್ಳ ಮುಳ್ಳ ನೋಡ್ತೀವಿ ಚಂದ. ಬಾಧಿತ ಮುಖವು ಏನು? ಸತ್ಯವಾದ ಮುಖ ಬಾಧಿತ. ಯಾಕೆ ನನಗೆ ಗೊತ್ತದ ನನಗೆ ಮಾತ್ರ ಪೌಡರ್ ಹಚ್ಕೊಂಡೇನಿ, ಅದಕ್ಕೆ ಪೌಡರ್ ಹಚ್ಚಿಲ್ಲ. ನನಗೆ ಗೊತ್ತದ ಮತ್ತದು ಅದಲ್ಲ, ಅದ ಇದ್ದಂಗೆ ಇರ್ತದ. ಈಗ ಹೇಳು, ಈಗ ನಾನು ಏನು ಇದ್ದೇನೆ ಇದು ಸತ್ಯ ಅಂತ ನನಗೆ ಸ್ಪಷ್ಟವಾದ ನಂತರ ಆ ಪ್ರತಿಬಿಂಬ ನಾನು ಇರಬೇಕೇ ಇರಬಾರ್ದು? ಇದ್ದರೂ ಒಂದೇ. ಯಾಕೆ ಅಂದ್ರೆ ಅದು ಬಾಧಿತ. ನಾ ಮೂರು ಉದಾಹರಣೆ ಕೊಟ್ಟೇನಿ, ಬಾಧಿತ ಬಾಧಿತ ಬಾಧಿತ. ತಿಳಿದ ನಂತರ ವಿಪಶ್ಚಿತ ಅನ್ನೋ ಶಬ್ದ ಇದೆ ಅಲ್ಲಿ. ವಿಪಶ್ಚಿತ, ಯಾವನು ತಿಳುವಳಿಕೆಯನ್ನು ಹೊಂದವನಿದ್ದಾನೋ ಅವನಿಗೆ ಇದು ಬಾಧಿತವಾಗಿರುತ್ತದೆ. ವಿಪಶ್ಚಿತ, ವಿಪಶ್ಚಿತ ಅಂದ್ರೆ ವಿವೇಕಿ. ವಿವೇಕಿ ಆದವನು ಈ ಜಗತ್ತನ್ನ ಬಾಧಿತ ಅಂತ ನೋಡ್ತಾನೆ. ಹಾಗೆ ಇಷ್ಟು ಸಾಧ್ಯವಾಯಿತು ಅಂದ್ರೆ ತನ್ನ ಸತ್ಯತೆಯನ್ನ ತಾನು ತಿಳ್ಕೊಂಡಿದ್ದರಿಂದಾಗಿ ಇದು ಸಾಧ್ಯವಾಯಿತು. ಸ್ವಾತ್ಮನ ತನ್ನ ಆತ್ಮಸ್ವರೂಪವನ್ನು ತಾನು ತಿಳಿದಿದ್ದರಿಂದಾಗಿ ತಾನೇ ಸ್ವಯಂ ಜ್ಯೋತಿ ಆತ್ಮನಾಗಿ ಇದ್ದಾನೆ ಅಂತ ಮುಕ್ಷುವಾದವನು ನಿಶ್ಚಯಿಸಿಕೊಳ್ಳಬೇಕು. ಆ ನಿಶ್ಚಯದಲ್ಲಿ ಸಂದೇಹ ಸಂಶಯ ಇರಬಾರದು, ಪ್ರಶ್ನೆಗಳು ಉಳಿಬಾರದು. ಇನ್ನೂ ನನ್ನ ಶರೀರ ಅನ್ನೋದು ಅದ ಅಂತ ಅನಿಸಬಾರದು. ಸಮಾಜದ ಕಣ್ಣೆದುರಿಗೆ ಶರೀರ ಇರ್ತದೆ, ನನ್ನ ಕಣ್ಣೆದುರಿಗೂ ಶರೀರ ಇರ್ತದೆ, ಆದ್ರೆ ನನಗೆ ಶರೀರದ ಅನುಭವಿ. ಅಜ್ಞಾನಿಗೆ ನನಗೆ ಶರೀರ, ಜ್ಞಾನಿಗೆ ನನಗೆ ಶರೀರ ಇಲ್ಲ. ಅದಲ್ಲಿ ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿದ್ರೆ ಮಾತಾಡ್ಸಿ. ಇಷ್ಟೇ ಇರುತ್ತೆ ಸಣ್ಣ ಜಿಜ್ಞಾಸ. ಮಿಥ್ಯಾತ್ವೇನ ನಿಷಿದ್ಧೇಶು ಕೋಶೇಶ್ವೇತೇಶು ಪಂಚಸು ಸರ್ವಾಭಾವಂ ವಿನಾ ಕಿಂಚಿತ್ ನ ಪಶ್ಯಾಮ್ಯತ್ರ ಹೇ ಗುರು ವಿಜ್ಞೇಯಂ ಕಿಮು ವಸ್ತ್ವಸ್ತಿ ಸ್ವಾತ್ಮನಾತ್ಮ ವಿಪಶ್ಚಿತ. ಸ್ವಾತ್ಮನಾತ್ಮ ವಿಪಶ್ಚಿತ, ಸ್ವಾತ್ಮ ಅನಾತ್ಮ ವಿಪಶ್ಚಿತ. ಏನಂತದ ನಿಮ್ಗೆ ಅತ್ರ ಅತ್ರ ಸ್ವಾತ್ಮನ ಅತ್ರ ವಿಪಶ್ಚಿತ. ಅತ್ರ ಕರೆಕ್ಟ್ ಆತ್ಮ ತಗ್ನ. ಯಾರು ಪುಸ್ತಕ ಇರೋದು ಸ್ವಾತ್ಮನ ಆತ್ಮ ಅಂತಿದೆ, ಅದನ್ನು ಸ್ವಾತ್ಮನ ಅತ್ರ ವಿಪಶ್ಚಿತ. ಆಯಿತು, ನೀವು ಹೇಳಿದಿರಿ ಜಗತ್ತನ್ನು ಮಿಥ್ಯ ಅಂತ ಬೇರ್ಪಡಿಸು, ನಾವು ಹಾಗೆ ಬೇರ್ಪಡಿಸಿದ್ವಿ, ಎಲ್ಲವೂ ಮಿಥ್ಯ, ಸುಳ್ಳು ಅಲ್ಲ, ಟೋಟಲಿ ಸುಳ್ಳಲ್ಲ, ಟೋಟಲಿ ಸತ್ಯ ಅಲ್ಲ. ಮತ್ತೇನು ಮಧ್ಯಾಂತರದೊಳಗೆ ಇದ್ದ ಹಾಗಿರ್ತದೆ, ಬಾಧಿತವಾಗಿರ್ತದೆ, ಅದನ್ನು ಮಿಥ್ಯ ಅಂತ ಕರಿಬೇಕು. ಓಕೆ ಓಕೆ, ನಾವು ಅದೆಲ್ಲ ಅರ್ಥ ಮಾಡ್ಕೊಂಡ್ವಿ. ಮಿಥ್ಯಾತ್ವೇನ ಕೋಶೇಶು ಏತೇಷು ಕೋಶೇಶು ನಿಷಿದ್ಧೇಶು ಏತೇಷು ಪಂಚಸು ಕೋಶೇಶು ನಿಷಿದ್ಧೇಶು ಏತೇಷು ಈ ಐದು ಕೋಶಗಳನ್ನ ನಿಷಿದ್ಧೇಶು ಮಿಥ್ಯಾ ಎನ್ನುವ ಭಾವದಿಂದ ಬೇರ್ಪಡಿಸಿದ್ದೆ. ನಿಷಿದ್ಧ ಅಂದ್ರೆ ಕ್ಯಾನ್ಸಲ್ ಮಾಡೋದು ಅಂತ ಅರ್ಥಲ್ಲ, ಬೇರ್ಪಡಿಸು. ಎಲ್ಲಿಂದ ಬೇರ್ಪಡಿಸು? ನನ್ನಿಂದ ಬೇರ್ಪಡಿಸು. ನನ್ನ ಜೊತೆ ಸೇರಿಸ್ಕೊಂಡಿದ್ದೆ ಅಜ್ಞಾನ ಕಾಲದೊಳಗೆ, ಈಗ ವಿವೇಕದಿಂದ ಬೇರ್ಪಡಿಸಿಕೊಳ್ಳು. ನಾವು ಎಷ್ಟೋ ಸಲ ಹಿಂಗೆ ಮಾಡ್ತೀವಿ, ಎಷ್ಟೋ ಸಲ ಮಾಡ್ತೀವಿ. ರಾಮಚಂದ್ರ ಅಂತ ಹೆಸರಿಟ್ರೆ ನಾವು ರಾಮು ಅಂತ ಕೂಗಿದಾಗ ರಾಮಚಂದ್ರನ ಬಿಟ್ಟುಕೊಟ್ಟು ರಾಮು ಅಂದ್ಕೊಂಡು ನಾವು ಓ ಅಂತ ಹೋಗಿಲ್ಲೋ, ಏನ್ ಬಿಟ್ವಿ? ರಾಮಚಂದ್ರನ ಬಿಟ್ಬಿಟ್ವಿ. ಈಗ ರಾಮು ಅನ್ನೋದು ಇಟ್ಕೊಂಡ್ವಿ. ಯಾರೋ ರಾಮಿಯಾ ಅಂತ ಕರೀತಾರೆ, ಅವಾಗ ಓ ಅಂತ ಹೋಗಿಲ್ಲೋ, ಯಾರು ಬಿಟ್ಕೊಟ್ವಿ? ನಾವು ಬೇರೆ ಜೀವನ ಹಿಂಗೆ ನಡೆಸ್ತೀವಿ. ಒಂದೊಂದು ನಾನು ಅಂತ ತಗೋತೀನಿ, ಇನ್ನೊಂದು ಯಾವುದೋ ಸಂದರ್ಭದಲ್ಲಿ ಅದನ್ನು ಬಿಟ್ಕೊಡ್ತೀನಿ. ಅರ್ಥ ಆಗಲಿಲ್ಲ. ಮನ್ಯಾಗ ಇವ ಮಕ್ಕಳನ್ನ ಎತ್ತಿ ಉದ್ದಾರಿಸಿ ಕೂಡಿಸಿ ತಿಂಡಿ ತಿನ್ಕೋ ಅಂತ ಹೇಳಿ ಆಫೀಸಿಗೆ ಹೋಗ್ತಾರೆ. ಮನ್ಯಾಗಿನಿಂದ ಆಫೀಸಿಗೆ ಹೋದ್ಮೇಲೆ ಅಪ್ಪಾಗಿ ಹೋಗ್ತಾನೋ ಏನ ಸರ್ಕಾರಿ ನೌಕರನಾಗಿ ಹೋಗ್ತಾನೆ? ಅಪ್ಪಾಗಿ ಹೋಗೋದಿಲ್ಲ. ಮತ್ತೆ ಯಾರನ್ನು ಬಿಟ್ಟು ಬಂದವ? ಅಪ್ಪನ ಬಿಟ್ಟ. ಈಗೇನಾದ? ಅಧಿಕಾರಿಯಾದ. ಆಫೀಸಿಂದ ಆ ದೇವಸ್ಥಾನಕ್ಕೆ ಹೋದ ಅಂತ ತಿಳ್ಕೊ. ಅವಾಗ ಬಿಟ್ಟ, ಅಧಿಕಾರಿನ ಬಿಟ್ಟ. ಏನಾಗಂದ? ಭಕ್ತ. ನಾ ಯಾಕೆ ಉದಾಹರಣೆ ಕೊಟ್ಟಿ ಗೊತ್ತ? ನಾವು ಜೀವನದೊಳಗ ಏನೇನೋ ಅನ್ಕೋತೀವಿ ಅವುಗಳನ್ನೆಲ್ಲ ಬಿಡ್ತೀವಿ. ಇದು ನಿತ್ಯ. ಇವತ್ತು ಐದು ಜೊತೆಗೂ ಹಂಗ ಮಾಡಲ್ಲ ಯಾರು ಬೇಡಂತ. ಐದು ಯಾವು? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಇವು ಐದು ಕೋಶ. ಹಂಗ ಮಾಡಲ್ಲ, ಬಿಡೋದನ್ನ ಕಲಿ. ಆದ್ರೆ ಈಗ ಬಟ್ಟೆ ಬಿಡಬೇಕು. ಬಟ್ಟೆ ಬಿಡಬೇಕಂತಂದ್ರೆ ನಮ್ಮ ಬಟ್ಟೆ ತೆಗೆದ ಬಿಡಬೇಕು. ಆದ್ರೆ ಹಾಗೆ ತೆಗೆಯೋದಲ್ಲ. ಈಗ ಯಾವ ತರ ತೆಗೆಯೋದಿದೆ? ವಿವೇಕದಿಂದ. ಅದಕ್ಕೆ ಉದಾಹರಣೆ ಅಷ್ಟು ಕೊಟ್ಟೆ ನಾನು ನಿಮಗೆ. ನೀವು ಅಧಿಕಾರಿಯನ್ನ ಮುಗಿಸೇ ಬಿಟ್ಟು ಅಂತಂದ್ರೆ, ನೀವು ಅಧಿಕಾರಿಯನ್ನೆಲ್ಲ ಮುಗಿಸೀವಿ. ವಿವೇಕದಿಂದ ನಾನು ಹೇಳೋದು, ವಿವೇಕದಿಂದ ನಿಷಿದ್ಧೇಶು, ವಿವೇಕದಿಂದ ಮಿಥ್ಯಾಭಾವದಿಂದ ಈ ಐದು ಕೋಶಗಳನ್ನ ನೀನು ನಿಷಿದ್ಧ ಮಾಡಿದ್ದಾದರೆ ಅವನಂತಾನೆ, ನಾನು ಅಂತಾನೆ, ಒಬ್ಬ ವಾದಿ ಒಬ್ಬ ಶಿಷ್ಯ ಅಂತಾನೆ, ಸರ್ವ ಅಭಾವಂ, ಸರ್ವ ಅಭಾವಂ. ಅತ್ರ ನ ಕಿಂಚಿತ್ ವಿನಾ ಪಶ್ಯಾಮಿ. ಎಲ್ಲವೂ ಹೊರತೋಯ್ತು, ನನಗೇನು ಕಾಣಿಸ್ತಾ ಇಲ್ಲ. ನೀವೇನಿಲ್ಲ ನಿತ್ಯ ಅಂಥೇಳಿ ಎಲ್ಲ ಬಿಟ್ಟು ಬಿಡಿದೆ ಅಂತಂದ್ರೆ, ಆ ಬಿಟ್ಟುಬಿಟ್ಟೆ, ಬಿಟ್ಟ ಮೇಲೆ ನನಗೇನು ಕಾಣಿಸ್ತಾನೆ ಇಲ್ಲ. ಅಭಾವ. ಹಾ, ಕೇಳ್ಕೊಪ್ಪ. ಆತ್ಮನನ್ನ ತಿಳ್ಕೋಬೇಕು ಅನ್ನುವಂತಹ ಸಾಧಕನು ವಿಪಶ್ಚಿತ. ಅತ್ರ ಈ ವಿಷಯದಲ್ಲಿ ಸ್ವಾತ್ಮನಾ ವಿಜ್ಞೇಯಂ, ತನ್ನನ್ನ ತಾನು ತಿಳ್ಕೋಬೇಕಲ್ಲ. ಇವನು ಆತ್ಮಜ್ಞಾನವನ್ನ ಹೊಂದಬೇಕು ಅಂತ ಏನು ಹೋಗಿದ್ದಾನೋ, ಅಲ್ಲಿ ಯಾವ ಭಾವದಿಂದ ಹೋಗಿದ್ದಾನೆ? ಒಂದು ವಸ್ತು ಇದೆ ಅದನ್ನು ತಿಳ್ಕೋಬೇಕು ಅಂತ ಹೋಗಿದ್ದಾನೋ, ಏನು ತನ್ನನ್ನು ತಾನು ತಿಳ್ಕೊಂಡು ಹೋಗಿದ್ದಾನೋ? ತನ್ನನ್ನು ತಾನು ತಿಳಿದುಕೊಳ್ಳಬೇಕು ಎಂದು ಹೋದಂತಹ ಇವನು ಸ್ವಾತ್ಮನ ವಿಜ್ಞೇಯ ವಸ್ತು ಕಿಮು ಅಸ್ತಿ. ಅವನಿಗೆ ಆತ್ಮನ ತಿಳ್ಕೋಬೇಕಾಗಿದೆ. ಆ ಕೆಲಸ ಹೊರಗಡೆ ಏನು ವಸ್ತು ಇದೆ? ಯಾವ ವಸ್ತುನೂ ಇಲ್ಲ, ಅಭಾವ ಆಗ್ಬಿಟ್ಟಿದೆ. ಇಲ್ಲ, ತಡ್ಕೋ ತಡ್ಕೋ. ತಿಳ್ಕೊಳ್ಳಿಕ್ಕೆ ಮಿಥ್ಯಾ ವಸ್ತು ಅಭಾವ ಆಗಿದೆ ಅಂತೆಯಲ್ಲ. ಅಭಾವ ಆಗಿದೆ ನೋಡು. ಏನಿದು ಘಟ ಅಂದ್ರೆ ನಾಮ ರೂಪ, ಹೆಸರು ಆಕಾರ. ಇದೇನು ಘಟ? ಗಡಿಗೆ ಎನ್ನುವ ಹೆಸರು, ದುಂಡಗ ಅನ್ನುವ ಆಕಾರ. ಕರೆಕ್ಟ್? ವೆರಿ ಗುಡ್. ಆಕಾರ ದುಂಡಗ ಅನ್ನೋದನ್ನ ಇದು ಗಡಿ ಹೇಳ್ತೀನಿ, ನಾನು ದುಂಡಿಗಿದ್ದೇನೆ ಅಂತ ಹೇಳ್ತೀನಿ. ಅದು ದುಂಡಗ ಅಂತ ಅದನ್ನು ಸಂಬೋಧನ ಮಾಡಿದವ್ರು ಯಾರು? ಸಮಾಜ ಎಲ್ಲ ಕೂಡ್ಕೊಂತು, ಆ ಸಮಾಜ ಒಟ್ಟಾರೆ ಸೇರ್ತು ಅವರವ್ರ ಭಾಷಾದೊಳಗೆ ಇದು ದುಂಡಗ ಅಂತ ವ್ಯವಹಾರ ಮಾಡಿದ್ರು. ಅದರ ಅರ್ಥ ಏನು? ಇದು ಹೆಂಗದನೋ ಹಂಗ ದುಂಡಗದ ಅಂತ ನಾವು ಹೇಳಿದ್ವಿ, ಉದ್ದದ ಅಂತ ನಾವು ಹೇಳಿದ್ವಿ, ಅಗಲದ ಅಂತ ನಾವು ಹೇಳಿದ್ವಿ, ದಪ್ಪದ ಅಂತ ನಾವು ಹೇಳಿದ್ವಿ. ವಸ್ತು ಅಗಲನೂ ಇಲ್ಲ, ದಪ್ಪನೂ ಇಲ್ಲ. ಆಕಾರ ವಾಪಸ್ ಹೋಗಿಬಿಡುತ್ತೆ. ಇನ್ನು ಇದ್ರೆ ಘಟ ಅಂತ ಯಾರು ಹೇಳಿದ್ರು? ಗಡಿಗೆ ಅಂತ ಯಾರು ಹೇಳಿದ್ರು? ತಾನು ಹೇಳ್ಕೋ, ನಾನು ಹೇಳಿದ್ರು. ಆದ್ರೆ ನಾವಂದ್ರೆ ಯಾರು? ಸಮಾಜ, ಭಾಷಾ. ಹಾಗಾದ್ರೆ ನಾವು ಹೇಳಿದ ರೂಪವನ್ನ, ನಾವು ಹೇಳಿದ ಶಬ್ದವನ್ನ ನಾವು ವಾಪಸ್ ತಗೋಬಹುದಲ್ಲ? ತಗೋಬಹುದ. ಅದಕ್ಕೆ ಕೆಲವು ಮಂದಿ ಕಾಟ್ ಅಂತಾರೆ, ಕೆಲವು ಮಂದಿ ಘಟ ಅಂತಾರೆ, ಕೆಲವು ಮಂದಿ ಗಡಿಗೆ ಅಂತಾರೆ, ಕೆಲವು ಮಂದಿ ಮಡಿಕೆ ಅಂತಾರೆ. ಅವರವರು ಯಾರು ಬೇಕಾದ ಹೆಸರಿಡಬಹುದು. ಇದಕ್ಕೆ ಕೆಲವು ಮಂದಿ ದುಂಡುಗ ಅಂತಾರೆ, ಕೆಲವು ಮಂದಿ ವರ್ತುಳ ಅಂತಾರೆ, ಕೆಲವು ಮಂದಿ ಎತ್ತರ ಅಂತಾರೆ, ಕೆಲವು ಮಂದಿ ದಪ್ಪ ಅಂತಾರೆ, ಕೆಲವು ಮಂದಿ ದುಮ್ಮ ಅಂತಾರೆ. ಈಗಿರುವ ನೀನು ಆಕಾರ ಹೆಸರು ವಾಪಸ್ ತಗೊಂಡಿದ್ದಕ್ಕೆ ವಸ್ತು ಏನಾದರೂ ನಾಶವಾಯಿತ? ನಾಮ ಮತ್ತು ರೂಪ ಮಾತ್ರವಾಗಿರುವ ಶರೀರವನ್ನ ಇದು ನಾಮರೂಪ ಅಂತ ನಾವು ಬೇರ್ಪಡಿಸಿ ನಿತ್ಯ ಅಂತ ದಾಟಿದಾಗ ಶರೀರ ನಾಶ ಆಯ್ತು ಅಂತೇನಿಲ್ಲ. ಹೇಗೆ ಘಟ ಇಲ್ಲಿ ನಾಶ ಆಗಲಿಲ್ಲ, ಆದರೂ ಆ ಘಟಕ್ಕೆ ಅಸ್ತಿತ್ವ ಇಲ್ಲ. ಹಾಗೆ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳು ಇವು ನಾಶವಾಗಲಿಲ್ಲ, ಆದರೂ ಅವಕ್ಕೆ ಯಾವ ಅಸ್ತಿತ್ವ ಇಲ್ಲ. ನಾಮರೂಪವನ್ನು ಬೇರ್ಪಡಿಸಿದಾಗ ಅವೆಲ್ಲವೂ ಹೋಗ್ಬಿಟ್ಟು ತಮ್ಮ ಸತ್ಯತ್ವವನ್ನ ಕಳೆದುಕೊಳ್ಳುತ್ತವೆ. ಶುದ್ಧ ಕನ್ನಡದವರು ಆಯ್ತು ಬಿಡ್ರಿ. ಕಿಮೋ ಅಷ್ಟು ಅಸ್ತಿ ವಿಜ್ಞೇಯಂ ತಿಳ್ಕೊಳಿಕ್ಕಿನ್ನೇ ಉಳಿದು ಎಲ್ಲ ಅಭಾವ ಆಗ್ಬಿಡ್ತು, ತಿಳ್ಕೊಳಿಕ್ಕೇನೂ ಇಲ್ಲ. ಹಾಗಾದ್ರೆ ಬೇಡಪ್ಪ, ಸ್ವಾತ್ಮನ ಆತ್ಮ ವಿಪಶ್ಚಿತ ತಿಳಿದವನ ವಿವೇಕಿಯು ತನ್ನಲ್ಲಿ ತಾನು ತನ್ನನ್ನ ಇನ್ನೂ ಇಟ್ಕೊಂಡಿರ್ತಾನೆ. ಅರ್ಥಾತ್ ಆತ್ಮ ಹೇಗಿದೆಯೋ ಹಾಗೂ ಇದೆ. ಅದಕ್ಕೆ ಉತ್ತರ ಕೊಡ್ತಾರೆ ಆಚಾರ್ಯರು, ಸತ್ಯ ಮುಕ್ತಂ ತ್ವಯಾ ವಿದ್ವನ್. ನಿಪುಣೋಸಿ ವಿಚಾರಣೆ ಅಹಮಾದಿ ವಿಕಾರಾಸ್ತೇ ತದಭಾವೋಯಮಪ್ಯನು ಸರ್ವೇ ಏನಾನುಭೂಯಂತೆ ಯತ್ ಸ್ವಯಂ ನಾನುಭೂಯತೆ ತಮಾತ್ಮಾನಂ ವೇದಿ ಸಾರಂ ವಿದ್ಯೆ ಬುದ್ಧ್ಯಾಸು ಸೂಕ್ಷ್ಮಯಾ. ವಾಹ್, ಶಿಷ್ಯನನ್ನು ಹೊಗಳುತ್ತಾರೆ. ಸತ್ಯ ಮುಕ್ತ ಕರೆಕ್ಟ್, ನಿತ್ಯಾನಂದ ಗುಪ್ತಿದ ಮೇಲೆ ಅಲ್ಲಿ ಏನು ಉಳಿಯೋದಿಲ್ಲ. ವಾಹ್ ವಾಹ್ ವಾಹ್, ನಿಪುಣೋಚಿ ನೀ ಹೇಗಿದ್ದೀಯಾ? ನಿಪುಣ ಚಿಂತಕನಾಗಿದ್ಯಪ್ಪ. ವಿದ್ವನ್ ನೀನು, ವಿದ್ವಾನ್ ಇದ್ದೀಯ. ಯಾವುದರಲ್ಲಿ? ವಿಚಾರ ಮಾಡೋ ಕ್ರಮದಲ್ಲಿ ನೀನು ವಿದ್ವಾನ್ ಇದ್ದೀಯ, ನಿಪುಣನಿದ್ದೀಯ. ನೀ ಹೇಳಿದಂತೆ ಮಿಥ್ಯ ಎಂದು ಗುರುತಿಸಿದಾಗ ಅಲ್ಲೊಂದು ಏನೂ ಇರೋದಿಲ್ಲ. ಎಲ್ಲೆಲ್ಲಿ ಏನೇನಿರೋದಿಲ್ಲ? ಅಹಂ ಆದಿ ವಿಕಾರ ಹಾಕಿಯೇ ತದ ಅಭಾವ ಅಯಮಪಿ ಅನು. ಅಹಂಕಾರದಿಂದ ಹಿಡಿದುಕೊಂಡು ನಾನು ನಾನು ನಾನು ಎನ್ನುವ ಅಹಂಕಾರದಿಂದ ಹಿಡಿದುಕೊಂಡು ಆಶೆಗಳು, ಇಚ್ಛೆಗಳು, ಕರ್ಮಗಳು, ಕರ್ತೃಗಳು, ಕರ್ಮಕ್ರಿಯೆಗಳು, ಕರ್ಮ ಫಲಗಳು ಎಲ್ಲವೂ ಕೂಡ ಏನು ವಿಕಾರೇ ವಿಕಾರವನ್ನು ಹೊಂದಿವೆ. ತದ್ ಅಭಾವ ಅವು ಯಾವೂ ಇಲ್ಲೇ ಇಲ್ಲ ಅಂತ ಸಿದ್ಧವಾಗಿ ಹೋಗ್ತದೆ. ವಿದ್ಯಾ ಅನ್ನುವ ಜಿಜ್ಞಾಸದಲ್ಲಿ ಅವು ಯಾವೂ ಇಲ್ಲ ಅಂತಲೇ ಸಿದ್ಧವಾಗ್ತದೆ. ಆದರೂ ಕೂಡ ಮುಂದುವರಿತದೆ ಅನು. ಅನು ಅಂದ್ರೆ ಮುಂದುವರಿತದೆ, ಮುಂದುವರಿಸಿಕೊಂಡು ಹೋಗ್ತದೆ. ಏನು ಮುಂದುವರಿಸಿಕೊಂಡು ಹೋಗ್ತದೆ? ಕೇಳ್ಕೋ ಕೇಳ್ಕೋ. ಏನ ಸರ್ವೇ ಅನುಭೂಯತೆ ಸ್ವಯಂ ನ ಅನುಭೂಯತೆ. ಇದೇ ಇಲ್ಲ, ಇತ್ತು ಈಗಿಲ್ಲ ಅನ್ನುವ ಇವೆಲ್ಲವುಗಳನ್ನ ಯಾರಿಂದ ತಿಳಿಯಲ್ಪಡುತ್ತದೆಯೋ, ಯಾರಿಂದ ತಿಳಿಯಲ್ಪಡುತ್ತದೆ? ಬೇರೆ ದಾರಿಲ್ಲ, ನನ್ನಿಂದ. ಮತ್ತು ಒಂದು ನಾನು ಹೋತರ ಈಗ ಅದು ಯಾವ ನಾನು? ಅದು ಅದು ನಾನು ಹೋದ ಮೇಲೆ ಇನ್ನೊಂದು ನಾನು ಉಳಿತಲ್ಲ. ಆತ್ಮ ಆತ್ಮ ಅದು ಉಳಿತು. ಹಾಗಾದ್ರೆ ಹೋದದ್ದು ನಾನು ಒಂದು, ಉಳಿದದ್ದು ನಾನು ಒಂದು, ಎರಡು ನಾನವ ಏನು? ಆ ಉಳಿದದ್ದು ಒಂದು ನಾನು ಯಾರು ಅನ್ನುವ ಎಚ್ಚರ ಇಲ್ಲದೇ ಇದ್ದಾಗ ಆ ಹೋಗಬೇಕಾದಂತಹ ನಾನು ಸತ್ಯವಾಗಿ ಮೆರೀತಾ ಇತ್ತು. ಈ ನಾನು ಸ್ಪಷ್ಟವಾದಾಗ ಆ ನಾನು ಹೋಯಿತು. ಅಹಮಾದಿ ವಿಕಾರ ಅಯಂ ತದ ಅಭಾವ. ನೋಡಿ, ಸರ್ವೇ ಏನ ಅನುಭೂಯತೆ, ಈ ಅವಸ್ಥಾಶ್ರಯಗಳು, ಈ ಜಗತ್ತು, ಈ ಪ್ರಪಂಚ, ಈ ನಾಮರೂಪಗಳು ಏನ ಅನುಭೂಯತೆ, ಯಾರಿಂದ ಅನುಭವಿಸಲ್ಪಟ್ಟವೋ ಸ್ವಯಂ ನ ಅನುಭೂಯತೆ, ತನ್ನಂತಾನು ಎಂದೂ ಅನುಭವಿಸುವುದಿಲ್ಲ. ತಾನು ಎಲ್ಲವನ್ನೂ ಅನುಭವಿಸುತ್ತದೆ, ಆದರೆ ತನ್ನಂತಾನು ಅನುಭವಿಸೋದಿಲ್ಲ. ನೋಡಿ, ಅದಕ್ಕಾದ ನನಗಿನ್ನೂ ನನ್ನ ಅನುಭವ ಆಗಿಲ್ಲ ಅಂತ ಹೇಳೋದು ತಪ್ಪಾಗ್ತದೆ. ನಾವು ಹೇಳ್ತಿರ್ತೇವಲ್ಲ, ಎಲ್ಲ ತಿಳಿದು ಸ್ವಾಮಿ, ಯಾರಿಗಿನ್ನೂ ಆತ್ಮಾನುಭವ ಆಗಿಲ್ಲ. ಆತ್ಮಾನುಭವ ಅಂದ್ರೂ ನನ್ನ ಅನುಭವ, ನನ್ನ ಅನುಭವ ಯಾರಿಗಾಗಬೇಕು, ನನಗಾಗಬೇಕು. ನನ್ನ ಅನುಭವ ನನಗಾಗಿಲ್ಲ ಅಂತ ನಾವೇನು ಹೇಳ್ಕೊತಿದ್ದು, ಆಭಾಸ ಇದು, ವಿಡಂಬನ. ನನ್ನ ಹೊರತುಪಡಿಸಿರುವ ವಸ್ತುವಿನ ಅನುಭವ, ಸ್ಟ್ಯಾಂಡ್ ಅನುಭವ, ಟೇಬಲ್ ಅನುಭವ, ಪುಸ್ತಕ ಅನುಭವ, ಮೊಬೈಲ್ ಅನುಭವ, ಕನ್ನಡಕದ ಅನುಭವ, ಬಟ್ಟೆಯ ಅನುಭವ, ಚೈನ್ ಅನುಭವ, ವಾಚ್ ಅನುಭವ, ಯಾಕೆ ಇವು ಯಾವೂ ನಾನಲ್ಲ, ನಮ್ ಬಿಟ್ಟು ಬೇರೆ ಇವೆ. ಆದ್ದರಿಂದ ಇವುಗಳ ಅನುಭವ ನಮಗೆ ಸಾಧ್ಯ ಇದೆ. ನನ್ನ ಅನುಭವ ನನಗೆ ಆಗುವ ಅವಶ್ಯಕತೆ ಇದೆಯಾ? ಏನ್ ನಾನು ಇದ್ದೇ ಇದ್ದೇನೆ ಈ ಕನ್ನಡಕ ಅದನ್ನು ಇರುವ ಸಂಶಯದ. ಆದ್ರೂ ನಾವು ಮುಟ್ಟಿ ನೋಡಿ, ಇದು ಹೌದಪ್ಪ, ಇದು ಒರಿಜಿನಲ್ ಕನ್ನಡಕ, ಇದು ಕನ್ನಡಕದ ಚಿತ್ರ ಅಲ್ಲ, ಇದು ಕನ್ನಡಕದ ಪ್ಲಾಸ್ಟಿಕ್ ಅಲ್ಲ ಅಂತ ನಾವು ಅನುಭವಿಸಬಹುದು ಇದನ್ನ. ಆದ್ರೆ ನಾನು ಸದಾ ಸಿದ್ಧನೇ ಇದ್ದೇನೆ, ಸತ್ಯವಾಗಿಯೂ ಲಭ್ಯ ಇದ್ದೇನೆ, ಯಾರಿಗೆ ನನಗೆ ನಾನೇ ಲಭ್ಯ ಇದ್ದೇನೆ. ಆದ್ರೂ ನನಗೆ ಅನುಭವದ ಅವಶ್ಯಕತೆ ಎಲ್ಲವೂ ನಾನು ಎಲ್ಲವನ್ನೂ ನಾನು ಅನುಭವಿಸುತ್ತೇನೆ, ನನ್ನನ್ನು ನಾನು ಅನುಭವಿಸುವ ಅವಶ್ಯಕತೆ ಇಲ್ಲ. ಅದನ್ನು ಅವ್ರು ಹೇಳ್ತಾರೆ, ಸ್ವಹ ಸ್ವಯಂ ಯಹ ಸ್ವಯಂ ನ ಅನುಭೂಯತೆ ತಂ ಆತ್ಮಾನಂ ವಿದ್ಧಿ ವೇದಿತ ತಂ ವೇದಿತಂ ಆತ್ಮಾನಂ ವಿದ್ಧಿ. ಈ ಪ್ರಕಾರವಾಗಿ ಯಾವುದಿದೆಯೋ ಅದು ಆತ್ಮ ಎಂದು ನೀನು ಸ್ಪಷ್ಟವಾಗಿ ಗುರುತಿಸು. ತಂ ವೇದಿತಾರಂ ಆತ್ಮಾನಂ ಇತಿ ವಿದ್ಧಿ, ಆ ತಿಳಿಯುವವನೇ ಆತ್ಮ ಎಂದು ನೀನು ಸ್ಪಷ್ಟ ಮಾಡಿತು. ಬಹಳ ಕಷ್ಟ ಸಮಯದ ತಿಳಿಯೋದು. ಸೂಕ್ಷ್ಮಯ ಬುದ್ಧಿಯ, ಯಾವ ಬುದ್ಧಿಯಿಂದ? ಸೂಕ್ಷ್ಮವಾದ ಬುದ್ಧಿಯಿಂದ ಇದು ಸಾಧ್ಯ ಇದೆ. ನೀನ ಪ್ರಯತ್ನಿಸಬೇಕು. ಅದಕ್ಕಾಗಿ ತಾನೇ ಶ್ರವಣ ಮನನ ನಿಧಿಧ್ಯಾಸನ, ಅದಕ್ಕಾಗಿಯೇ ಪ್ರಸ್ಥಾನತ್ರಯಗಳ ಅಭ್ಯಾಸ, ಅದಕ್ಕಾಗಿಯೇ ಸಂಸ್ಕೃತ ಅಭ್ಯಾಸ. ಇವತ್ತು ಯಾಕೆ ನಾವು ಮಾಡ್ತಾ ಇದ್ದೀವಿ ಇದು ತಿಳಿಯೋ ಕಷ್ಟ, ನಮಗೂ ಗೊತ್ತದೆ, ಅದನ್ನು ತಿಳಿಯುವ ಅವಶ್ಯಕತೆ ಇದೆ. ಹೇಗೆ ಸಾಧ್ಯ? ಸೂಕ್ಷ್ಮಯ ಬುದ್ಧಿಯ, ಅತ್ಯಂತ ಸೂಕ್ಷ್ಮವಾದ ಬುದ್ಧಿಯಿಂದ ತಿಳ್ಕೋಬಹುದು. ಜಾಗ್ರ ಸ್ವಪ್ನ ಸುಷುಪ್ತಿಸೂ ಉಚತರಂ ಯೋಸೌ ಸಂವೃತ್ ಸಂಜೃಂಭತೆ ಪ್ರತ್ಯರೂಪತಯ ಸದಾಹಮಾನಂ ಇತ್ಯಂತ ಪುರನ್ನೇ ಕಥಾ. ನಾನಾ ಕಾಲ ವಿಕಾರ ಭಾಗಿನ ಇಮಾನ್ ಪಶ್ಯನ್ನ ಹಂದಿ ಮುಖಾತ್. ಹಂದಿ ಮುಖ ಅಲ್ಲ, ಅಹಂ ಧೀ ಮುಖ. ಪಶ್ಯನ್ನ ಹಂದಿ ಮುಖ ನಿತ್ಯಾನಂದ ಸಿದಾತ್ಮನಃ ಪುರತಿತಂ ವಿಶ್ವಮೇತಂ ಹೃ